ಹೆಲ್ತ್ ಇಂಪಾರ್ಟೆಂಟು, ಹೆಲ್ತ್ ಇಂಪಾರ್ಟೆಂಟು, ಹೊಟ್ಟೆ ನೋಡ್ಕೊಳ್ಳಿ ಎಲ್ರೂ ಬಗ್ಬಿಟ್ಟು. ಕೇಳುಗರೆ, ಐಎಂಎ ಶಿವಮೊಗ್ಗ ಶಾಖೆಯ ಅಮೃತ ಮಹೋತ್ಸವ ಹಾಗೂ ಆಕಾಶವಾಣಿ ಭದ್ರಾವತಿ ಕೇಂದ್ರದ ವಜ್ರ ಮಹೋತ್ಸವ ವರ್ಷಾಚರಣೆ ಅಂಗವಾಗಿ ಸಾರ್ವಜನಿಕರಿಗೆ ಆರೋಗ್ಯ ಅರಿವು ಆರೈಕೆ ಮೂಡಿಸುವ ವಿಶೇಷ ಕಾರ್ಯಕ್ರಮ ಸರಣಿ, ಎಲ್ಲರಿಗೂ ಆರೋಗ್ಯ ಆರೋಗ್ಯ ಸಲಹೆ ಒಳಗೊಂಡ ಕಾರ್ಯಕ್ರಮ ಪ್ರತಿ ಸೋಮವಾರ ಬೆಳಗ್ಗೆ 8:45 ಪ್ರಸಾರವಾಗಲಿದೆ. ಶಿವಮೊಗ್ಗ ಭಾರತೀಯ ವೈದ್ಯಕೀಯ ಸಂಘದ ನುರಿತ ವೈದ್ಯರು ಭಾಗವಹಿಸಿ ಮಾಹಿತಿ ನೀಡುವ ವಿಶೇಷ ಕಾರ್ಯಕ್ರಮ ಸರಣಿ, ಎಲ್ಲರಿಗೂ ಆರೋಗ್ಯ. ಈ ಕಾರ್ಯಕ್ರಮ ಸರಣಿಯ ಸಹಯೋಗ ಹಾಗೂ ಪ್ರಾಯೋಜಕರು ಐಎಂವಿ ಶಿವಮೊಗ್ಗ ಶಾಖೆ. ಮೂಲ ಯಾವಂದೂ ಹೇಳೋಕೆ ಆಗೋದಿಲ್ಲ, ಮಾಡಿ ಚೆನ್ನಾಗಿ ಬಾಳಿ. ಚಿತ್ರದುರ್ಗದ ಎಸ್ಜೆಎಂ ವಿದ್ಯಾಸಂಸ್ಥೆ ಅಡಿಯಲ್ಲಿ 40 ಪೂರೈಸಿರುವ ಎಸ್ಜೆಎಂ ಕಾಲೇಜ್ ಆಫ್ ಫಾರ್ಮಸಿಯಲ್ಲಿ 2 ಡಿಫಾರ್ಮಾ, 4 ಬಿಫಾರ್ಮಾ, 6 ಫಾರ್ಮಾ ಡಿ ಹಾಗೂ 2 ಎಂ ಫಾರ್ಮಾ ಕೋರ್ಸ್ಗಳಿಗೆ ದಾಖಲಾತಿ ಪ್ರಾರಂಭವಾಗಿರುತ್ತದೆ. ಕೂಡಲೇ ಸಂಪರ್ಕಿಸಿ 9448524722 ಹಾಗೂ 9036071902. ನಮ್ಮ ರೈತ ಬಾಂಧವರಿಗೆಲ್ಲ ನಮಸ್ಕಾರಗಳು. ಇಂದಿನ ಕಿಸಾನ್ ವಾಣಿ ಕಾರ್ಯಕ್ರಮದಲ್ಲಿ ಮೀನು ಕೃಷಿ ಈ ಕುರಿತು ವಲಯ ಕೃಷಿ ಮತ್ತು ತೋಟಗಾರಿಕೆ ಸಂಶೋಧನಾ ಕೇಂದ್ರ ನವುಲೆ ಶಿವಮೊಗ್ಗದಲ್ಲಿ ಒಳನಾಡು ಮೀನು ವಿಭಾಗದ ಸಹಾಯಕ ಪ್ರಾಧ್ಯಾಪಕರಾಗಿ ಕಾರ್ಯನಿರ್ವಹಿಸುತ್ತಿರುವ ಡಾ ಶಾಂತನಗೌಡ ಎಎಚ್ ಅವರೊಂದಿಗೆ ಸಂದರ್ಶನ ಕೇಳೋಣ. ಆತ್ಮೀಯ ರೈತ ಬಾಂಧವರೇ ಹಾಗೂ ಕೃಷಿ ರಂಗ ಕಿಸಾನ್ ವಾಣಿ ಕಾರ್ಯಕ್ರಮ ಕೇಳುಗರೆ, ಇವತ್ತು ನನ್ನ ಜೊತೆ ಡಾಕ್ಟರ್ ಶಾಂತನಗೌಡ ಎಎಚ್ ಅವರಿದ್ದಾರೆ. ಇವರು ಸಹಾಯಕ ಪ್ರಾಧ್ಯಾಪಕರಾಗಿ ಒಳನಾಡು ಮೀನುಗಾರಿಕೆ ವಿಭಾಗ ವಲಯ ಕೃಷಿ ಮತ್ತು ತೋಟಗಾರಿಕೆ ಸಂಶೋಧನಾ ಕೇಂದ್ರ ನವಿಲೆ ಶಿವಮೊಗ್ಗ ಇಲ್ಲಿ ಕಾರ್ಯನಿರ್ವಹಿಸ್ತಾ ಇದ್ದಾರೆ. ಇವತ್ತು ನಮ್ಮ ಜೊತೆ ಈ ಮೀನು ಕೃಷಿ ಕುರಿತು ಮಾಹಿತಿ ಮಾಡಿಕೊಳ್ಳಿಕ್ಕಿದ್ದಾರೆ. ಪ್ರಥಮವಾಗಿ ಭದ್ರಾವತಿ ಆಕಾಶವಾಣಿ ಕೇಂದ್ರದಿಂದ ಇವರಿಗೆ ಸ್ವಾಗತ ಕೋರುತ್ತಾ ನಮಸ್ಕಾರ ಸರ್. ಧನ್ಯವಾದಗಳು. ನಮಸ್ಕಾರ. ಭದ್ರಾವತಿ ಆಕಾಶವಾಣಿ ಕೇಂದ್ರ ಎಲ್ಲ ನನ್ನ ರೈತ ಬಾಂಧವರಿಗೆ ಮತ್ತು ರೈತ ಬಾಂಧವ ಕೇಳುವರಿಗೂ ನನ್ನ ನಮಸ್ಕಾರಗಳು. ನನ್ನ ಹೆಸರು ಶಾಂತನಗೌಡ ಅಂತ. ಇಲ್ಲಿ ನವುಲೆ ಕೃಷಿ ಮತ್ತು ತೋಟಗಾರಿಕೆ ವಿಶ್ವವಿದ್ಯಾಲಯದಲ್ಲಿ ಸಹಾಯಕ ಪ್ರಾಧ್ಯಾಪಕನಾಗಿ ಹಲವಾರು ವರ್ಷಗಳಿಂದ ಕೆಲಸ ಮಾಡ್ತಾ ಇದ್ದೀನಿ. ಈ ದಿನ ನಾವು ಮೀನು ಕೃಷಿ ಬಗ್ಗೆ ಸಂಕ್ಷಿಪ್ತವಾಗಿ ಒಂದು ಚರ್ಚೆ ಮಾಡೋಣ ಅಂತ ನಮ್ಮ ಸುಧಾಕರ್ ಅವರು ನಮ್ಮ ಕೇಂದ್ರಕ್ಕೆ ಬಂದಿದ್ದಾರೆ. ಮೊಟ್ಟ ಮೊದಲನೇದಾಗಿ ಸಂಕ್ಷಿಪ್ತವಾಗಿ ಹೇಳಬೇಕಂತಂದ್ರೆ, ನಮ್ಮ ಪ್ರಪಂಚದಲ್ಲಿ 33,400 ಮೀನು ತಳಿಗಳು ಇದಾವೆ. ಅದರಲ್ಲಿ ನಮ್ಮ ಭಾರತ ದೇಶಕ್ಕೆ ಬಂದ್ವಿ ಅಂತಂದ್ರೆ, ಭಾರತ ದೇಶದಲ್ಲಿ ಸರಿಸುಮಾರು 3,500 ಮೀನುಗಳಿವೆ. ಅವುಗಳಲ್ಲಿ 900-950 ಸಿಹಿನೀರಿನಲ್ಲಿ ಬೆಳೀತಕ್ಕಂಥ ಮೀನುಗಳು, ಇನ್ನು ಉಳಿದ 2,400 or 2,500 ಮೀನುಗಳು ಉಪ್ಪು ನೀರಿನಲ್ಲಿ ಬೆಳೀತಕ್ಕಂಥ ಮೀನುಗಳು. ಮತ್ತೆ ನಾವು ಈಗಾಗಲೇ ನಾನು ಹೇಳಿದೆ 900-950 ಸಿಹಿ ನೀರಿನಲ್ಲಿ ಬೆಳೀತಕ್ಕಂಥ ಮೀನುಗಳು, ಅದರಲ್ಲಿ 19-20 ಮೀನುಗಳನ್ನ ನಾವು ಕೃತಕವಾಗಿ ಸಂತಾನೋತ್ಪತ್ತಿಯನ್ನ ಮಾಡ್ತೇವೆ. ಮತ್ತೆ ಈ 19-20 ಮೀನುಗಳಲ್ಲಿ ಅತಿ ಹೆಚ್ಚುವಾಗಿ ಬೆಳೀತಕ್ಕಂಥ ಮೀನುಗಳಂತಂದ್ರೆ, ನಮ್ಮ ಭಾರತ ದೇಶದಲ್ಲಿ ನಾವು ಈಗಾಗಲೇ ಕಲ್ಚರ್ ಮಾಡ್ತಾ ಇದೀವಿ ಆ ಫಿಶ್ಗಳನ್ನ, ನಾವು ಯಾವಂತಂದ್ರೆ ಕಟ್ಲಾ, ರೋಹು, ಸಿಲ್ವರ್ ಗ್ರಾಸ್ ಕಾರ್ಪ್, ಕಾಮನ್ ಕಾರ್ಪ್, ಮೃಗಾಲ್ ಫಿಶ್ ಅಂತ ಎಲ್ಲ ಹೇಳ್ತೀವಿ. ಇವುಗಳನ್ನು ಅತಿ ಹೆಚ್ಚುವಾಗಿ ನಮ್ಮ ಭಾರತ ದೇಶದಲ್ಲಿ ಬೆಳಿತೇವೆ. ಇಷ್ಟು ನಮ್ಮ ಭಾರತ ದೇಶದ ಮೀನುಗಳ ಹಲವಾರು ಪ್ರಭೇದಗಳ ಅಥವಾ ಹಲವಾರು ತಳಿಗಳ ಬಗ್ಗೆ ಹೇಳಬೇಕು ಅಂದ್ರೆ, ಇಷ್ಟು ಮೀನುಗಳು ನಮ್ಮ ಭಾರತ ದೇಶದಲ್ಲಿ ಇದಾವೆ. ಈಗ ಮೀನು ಮರಿಗಳ ಒಂದು ಲಭ್ಯತೆ ಮತ್ತು ಈ ಪಾಲನೆಗೆ ಬಂದ್ರೆ ಮಾಹಿತಿ ಕೊಡಿ ಸರ್. ಮೀನು ಮರಿಗಳ ಲಭ್ಯತೆ ಎಲ್ಲೆಲ್ಲಿ ಸಿಗ್ತವೆ ಮೀನು ಮರಿಗಳು ಅಂತಂದ್ರೆ, ನಮ್ಮ ಅತಿ ಹೆಚ್ಚಾಗಿ ನಮ್ಮ ಭಾರತ ದೇಶದಲ್ಲಿ ಭದ್ರಾವತಿ ಅಂತ ಹೇಳ್ತಾರೆ, ಬಿಆರ್ ಪ್ರಾಜೆಕ್ಟ್, ಭದ್ರಾ ರಿಸರ್ವರ್ ಪ್ರಾಜೆಕ್ಟ್ ಅಂತ, ಅಲ್ಲಿ ಮೀನು ಮರಿಗಳನ್ನ ಸಂತಾನೋತ್ಪತ್ತಿ ಮಾಡ್ತಾರೆ. ನಮ್ಮ ಭಾರತ ದೇಶದಲ್ಲಿ ಅತಿ ದೊಡ್ಡ ಮೀನು ಉತ್ಪಾದನಾ ಕೇಂದ್ರ ಅಂತಂದ್ರೆ ನಮ್ಮ ಬಿಆರ್ಪಿ ಅಂತ ಹೇಳಬಹುದು. ಇಲ್ಲಿ ಪ್ರತಿ ವರ್ಷಕ್ಕೆ 100-120 crore ಮೀನು ಮರಿಗಳನ್ನ ಉತ್ಪಾದನೆ ಮಾಡ್ತಾರೆ ಪ್ರತಿ ವರ್ಷಕ್ಕೆ. ಹಲವಾರು ಜಿಲ್ಲೆಗಳಿಗೆ ನಮ್ಮ ಬಿಆರ್ಪಿಯಿಂದ ಮೀನು ಮರಿಗಳನ್ನ ಸರಬರಾಜು ಮಾಡಲಾಗುತ್ತದೆ. ಅದರಲ್ಲಿ ಕಟ್ಲಾ, ರೋಹು, ಮೃಗಾಲ್ ಮತ್ತೆ ಕಾಮನ್ ಕಾರ್ಪ್ಗಳನ್ನ ಅತಿ ಹೆಚ್ಚಾಗಿ ಸಂತಾನೋತ್ಪತ್ತಿ ಮಾಡ್ತಾರೆ. ಮತ್ತೆ ನಮ್ಮ ಹಲವಾರು, ನಾನು ಆಗ್ಲೇ ಹೇಳಿದೆ, ನಮ್ಮ ದಕ್ಷಿಣ ಕರ್ನಾಟಕದಲ್ಲಿ ಅತಿ ಹೆಚ್ಚು ಉತ್ಪಾದನೆ ನಮ್ಮ ಬಿಆರ್ಪಿ ಮಾಡ್ತಾರೆ. ಮತ್ತೆ ಇನ್ನು ಹೊಸಪೇಟೆ ಕಡೆ ಬಂದ್ರೆ ಮತ್ತೆ ನಾರ್ತ್ ಕರ್ನಾಟಕದಲ್ಲೂ ಸಹ ಸಂತಾನೋತ್ಪತ್ತಿಯನ್ನು ಮಾಡ್ತಾರೆ. ನಾವು ಈ ನಮ್ಮ ಸಂಶೋಧನಾ ಕೇಂದ್ರಕ್ಕೆ ಅಂದ್ರೆ ನಮ್ದು ಒಳನಾಡು ಮೀನುಗಾರಿಕೆ ನವಲಿಯಲ್ಲಿರ್ತಕ್ಕಂಥ ಒಂದು ಸಂಶೋಧನಾ ಕೇಂದ್ರಕ್ಕೆ ನಾವು ಬಿಆರ್ಪಿಯಿಂದನೂ ಸಹ ಮೀನು ಮರಿಗಳನ್ನು ತಂದು ಪಾಲನೆ ಮಾಡಿ ರೈತರುಗಳಿಗೆ ಸಹ ನಾವು ಈ ದೊಡ್ಡ ದೊಡ್ಡ ಮೀನು ಮರಿಗಳನ್ನು ಮಾರಾಟ ಮಾಡ್ತೇವೆ. ಅದಲ್ಲದೆ ನಮ್ಮ ಈ ವಿಶ್ವವಿದ್ಯಾಲಯದಲ್ಲಿ ಬರತಕ್ಕಂಥ ಹಲವಾರು ಸಂಶೋಧನಾ ಕೇಂದ್ರಗಳಿಗೂ ಸಹ ನಾವು ಸರಬರಾಜು ಮಾಡ್ತೇವೆ. ಉದಾಹರಣೆಗೆ ಅಂತಂದ್ರೆ ನಮ್ಮ ಮೂಡಿಗೆರೆಯಲ್ಲಿ ತೋಟಗಾರಿಕೆ ಸಂಶೋಧನಾ ಕೇಂದ್ರ ಇದೆ, ಅಲ್ಲೂ ಸಹ ಮೀನು ಮರಿಗಳನ್ನ ರೈತರಿಗೆ ಸರಬರಾಜು ಮಾಡ್ತಾರೆ, ಅಲ್ಲಿಗೂ ಸಹ ನಾವು ಮೀನು ಮರಿಗಳನ್ನ ಕೊಡ್ತೇವೆ. ಸೊ ಇದು ಮೀನು ಮರಿ ಉತ್ಪಾದನಾ ಕೇಂದ್ರಗಳ ಬಗ್ಗೆ ಸಂಕ್ಷಿಪ್ತವಾಗಿ ಒಂದು ವರದಿ. ಈಗಾಗಲೇ ತಾವು ಹೇಳ್ತಾ ಇದ್ರಿ ತಳಿಗಳ ಬಗ್ಗೆ, ಯಾವೆಲ್ಲ ಒಂದು ತಳಿಗಳು ದಕ್ಷಿಣ ಕರ್ನಾಟಕಕ್ಕೆ ಸೂಕ್ತ ಇದಾವೆ, ಉತ್ತರ ಕರ್ನಾಟಕಕ್ಕೆ, ಮತ್ತೆ ಸಿಹಿ ನೀರಿನಲ್ಲಿ ಯಾವ್ದಂತ ಹೇಳ್ತಾ ಇದ್ರಿ. ಈಗ ಒಂದೊಂದಾಗಿ ಹೇಳುವುದಾದ್ರೆ ಸ್ವಲ್ಪ ಹೇಳಿ ಸರ್. ಹೌದು, ಈಗ ಮೀನು ತಳಿಗಳ ಬಗ್ಗೆ ಅತಿ ಹೆಚ್ಚುವಾಗಿ ಬೆಳೀತಕ್ಕಂಥ ಮೀನು ತಳಿಗಳು ಯಾವ್ಯಾವ ಅಂತಂದ್ರೆ ನಮ್ಮ ಭಾರತ ದೇಶದಲ್ಲೇ ಆಗಿರಬಹುದು ಅಥವಾ ನಮ್ಮ ಕರ್ನಾಟಕದಲ್ಲೇ ಆಗಿರಬಹುದು, ಮೊಟ್ಟ ಮೊದಲನೇದಾಗಿ ಭಾರತೀಯ ಗೆಂಡೆ ಮೀನುಗಳು ಅಂತ ಹೇಳ್ತೀವಿ. ಆ ಭಾರತೀಯ ಗೆಂಡೆ ಮೀನುಗಳಲ್ಲಿ ಮೂರು ತಳಿಗಳು ಬರ್ತವೆ, ಅದ್ಯಾವ ಅಂತಂದ್ರೆ ಕಟ್ಲ, ರೋಹು ಮತ್ತೆ ಮೃಗಾಲು. ಈ ಕಟ್ಲ, ರೋಹು, ಮೃಗಾಲು ಹಲವಾರು ಪದರಗಳಲ್ಲಿ, ನೀರಿನ ಪದರಗಳಲ್ಲಿ ಬೆಳೆಯುತ್ತವೆ. ತದನಂತರ ವಿದೇಶಿ ತಳಿಗಳು ಸಹ ಮೂರಿದಾವೆ, ಅವ್ಯಾವ ಅಂತಂದ್ರೆ ಸಿಲ್ವರ್ ಕಾರ್ಪ್ ಅಂದ್ರೆ ಬೆಳ್ಳಿಗೆಂಡೆ, ಗ್ರಾಸ್ ಕಾರ್ಪ್ ಹುಲ್ಲುಗೆಂಡೆ, ಮತ್ತು ಕಾಮನ್ ಕಾರ್ಪ್ ಸಾಮಾನ್ಯ ಗೆಂಡೆ. ಈ ಸಾಮಾನ್ಯ ಗೆಂಡೆಗೆ ನಮ್ಮ ಈ ಜಾಗದಲ್ಲಿ ಗೌರಿ ಮೀನು ಅಂತ ಹೇಳ್ತೀವಿ. ಈ ಆರು ತಳಿಗಳನ್ನು ಹಾಕಿ ಒಂದೇ ಕೊಳದಲ್ಲಿ ನಾವು ಮೀನುಗಳನ್ನ ಸಾಕಣೆ ಮಾಡೋದು. ಇದಕ್ಕೇನಂತ ಹೇಳ್ತಾರೆ ಅಂತಂದ್ರೆ ಮಿಶ್ರ ಮೀನು ಸಾಕಾಣಿಕೆ ಅಂತ ಹೇಳ್ತಾರೆ. ಸ್ವಲ್ಪ ವಿವರಣೆ ಕೊಡಬೇಕು ಅಂತಂದ್ರೆ ಈ ಕಟ್ಲ ಮೀನು ಭಾರತೀಯ ಗೆಂಡೆ ಮೀನುಗಳ ಪೈಕಿ ಅತ್ಯಂತ ಫಾಸ್ಟ್ ಆಗಿ ಅಂದ್ರೆ ಶೀಘ್ರವಾಗಿ ಬೆಳೀತಕ್ಕಂತ ಒಂದು ತಳಿ. ಇದು ನೀರಿನ ಮೇಲ್ಪದರದಲ್ಲಿನ ಸೂಕ್ಷ್ಮಾಣು ಜೀವಿಗಳನ್ನ ತಿಂದು ಬದುಕತಕ್ಕಂತ ಒಂದು ಮೀನಿನ ತಳಿ. ಇದು ದೊಡ್ಡ ತಲೆಯನ್ನು ಹೊಂದಿರತಕ್ಕಂತ ಮೀನು ಹಾಗೂ ಆಳವಾದ ದೇಹ, ಬಿಳಿ ಮಿಶ್ರಿತ ಬೂದು ಬಣ್ಣ ಹೊಂದಿರುತ್ತದೆ. ಸಾಕಾಣಿಕೆ ಕೊಳದಲ್ಲಿ ಒಂದು ವರ್ಷಕ್ಕೆ ಸರಾಸರಿ 1-1.5 kg ಬೆಳವಣಿಗೆಯನ್ನು ಹೊಂದುತ್ತೆ. ಅದರ ತದನಂತರ ರೋಹು ಮೀನಿಗೆ ಬಂದ್ರೆ ಇದು ಗೆಂಡೆ ಮೀನುಗಳ ಪೈಕಿ ಅತ್ಯಂತ ರುಚಿಕರವಾದ ಮೀನು ಅಂತ ಹೇಳ್ತಾರೆ. ಇದರ ತಲೆ ಚಿಕ್ಕದಾಗಿದ್ದು ದೇಹ ಉದ್ದವಾಗಿರುತ್ತದೆ, ಕೆಳತುಟಿ ನೆರಿಗೆಯಂತೆ ಇರುತ್ತದೆ. ಕೊಳದ ಮಧ್ಯ ಮತ್ತು ತಳಭಾಗದಲ್ಲಿನ ಪಾಚಿ, ಅರೆ ಕೊಳೆತ ಸಸ್ಯಜನ್ಯ ಪದಾರ್ಥಗಳನ್ನು ತಿಂದು ಬದುಕುತ್ತದೆ. ಇದು ಸಾಮಾನ್ಯವಾಗಿ ಸಾಕಾಣಿಕೆ ಕೊಳದಲ್ಲಿ 1-1.5 kg ಬೆಳೆಯುವ ಸಾಧ್ಯತೆ ಇದೆ. ಕೊನೆಯದಾಗಿ ಬರಬೇಕಂತಂದ್ರೆ ಈ ಭಾರತೀಯ ಗೆಂಡೆ ಮೀನುಗಳಲ್ಲಿ ಮೃಗಾಲ್ ಮೀನು ಅಂತ ಹೇಳ್ತೀವಿ, ಮೃಗಾಲ್ ಫಿಶ್ ಅಂತ ಹೇಳ್ತೀವಿ. ಇದು ಗೆಂಡೆ ಮೀನುಗಳಲ್ಲಿ ಇದಕ್ಕೆ 3ನೇ ಸ್ಥಾನ ಕೊಡ್ತೀವಿ. ಸಣ್ಣ ತಲೆ, ಉದ್ದ ದೇಹ, ಎಳೆಗೆಂಪು ರೆಕ್ಕೆ, ಬೆಳ್ಳಿ ಮಿಶ್ರಿತ ಬೂದು ಬಣ್ಣ ಹೊಂದಿರತಕ್ಕಂತಹ ಮೀನಿನ ತಳಿ ಇದು. ಕೊಳದ ತಳಭಾಗದಲ್ಲಿನ ಸಾವಯವ ಪದಾರ್ಥ ತಿಂದು ಬದುಕುತ್ತದೆ. ವರ್ಷಕ್ಕೆ 3.25 kg ವರೆಗೂ ಬೆಳವಣಿಗೆ ಹೊಂದುತ್ತದೆ. ಈ ಮೂರು ತಳಿಗಳು ಕಟ್ಲ, ರೋಹು, ಮೃಗಾಲು ಇವು ಭಾರತೀಯ ಗೆಂಡೆ ಮೀನುಗಳು ಅಂತ ಹೇಳ್ತೀವಿ. ತದನಂತರ ನಾವು ವಿದೇಶಿ ತಳಿಗಳಿಗೆ ಬಂತಂದ್ರೆ ಮೂರು ತಳಿಗಳಿವೆ. ಯಥೇಚ್ಛವಾಗಿ ನಮ್ಮ ಭಾರತ ದೇಶದಲ್ಲಿ ಬೆಳೀತಕ್ಕಂಥ ಈ ಆರು ತಳಿಗಳಲ್ಲಿ ಮತ್ತೆ ಆ ಮೊದಲನೇ ಮೂರು ತಳಿಗಳು ಭಾರತದ ಗೆಂಡೆ ಮೀನುಗಳು. ಈಗ ನಾನು ಏನು ಹೇಳಲು ಬಯಸುತ್ತೇನೆ, ಅವು ವಿದೇಶಿ ತಳಿಗಳು. ಮೊಟ್ಟ ಮೊದಲನೇದಾಗಿ ಬೆಳ್ಳಿಗೆಂಡೆ ಅಂತ ಹೇಳ್ತೀವಿ ಕನ್ನಡದಲ್ಲಿ, ಅದನ್ನ ಸಿಲ್ವರ್ ಕಾರ್ಪ್ ಅಂತ ಇಂಗ್ಲಿಷ್ ಅಲ್ಲಿ ಹೇಳ್ತೀವಿ. ಇದು ಚೀನಾ ದೇಶದ ಒಂದು ತಳಿ, ಚೀನಾ ದೇಶದ ಮೀನು. ಸಣ್ಣ ತಲೆ, ಚಪ್ಪಟೆ ದೇಹ ಮತ್ತು ಬೆಳ್ಳಿಯ ಬಣ್ಣ ಹೊಂದಿರತಕ್ಕಂತ ಮೀನು, ಅದಕ್ಕೆ ನಾವು ಸಿಲ್ವರ್ ಕಾರ್ಪ್ ಅಂತ ಹೇಳ್ತೀವಿ. ಇದು ನೀರಿನ ಮೇಲ್ಪದರದಲ್ಲಿ ಸೂಕ್ಷ್ಮ ಸಸ್ಯ ಜೀವಿಗಳನ್ನ ತಿಂದು ಬದುಕತಕ್ಕಂತ ಒಂದು ಮೀನು. ಒಂದು ವರ್ಷಕ್ಕೆ 1.5-2 kg ವರೆಗೂ ಬೆಳವಣಿಗೆಯನ್ನು ಹೊಂದುತ್ತದೆ. ತದನಂತರ ಎರಡನೆಯ ವಿದೇಶಿ ತಳಿಗಳಿಗೆ ಬಂದ್ರೆ ಗ್ರಾಸ್ ಕಾರ್ಪ್ ಅಂತ ಇಂಗ್ಲಿಷ್ ಅಲ್ಲಿ ಹೇಳ್ತೀವಿ, ಕನ್ನಡದಲ್ಲಿ ಹುಲ್ಲುಗೆಂಡೆ ಅಂತ ಹೇಳ್ತೀವಿ. ಇದು ಸಹ ಚೀನಾ ದೇಶದ ತಳಿ. ಸಣ್ಣ ತಲೆ, ಉದ್ದ ದೇಹ, ಹಸಿರು ಮಿಶ್ರಿತ ಬಿಳಿ ಬಣ್ಣ ಹೊಂದಿರತಕ್ಕಂತ ಮೀನು. ಹಲವು ಜಲಸಸ್ಯ ಮತ್ತು ಕೆಲವು ಜಾತಿಯ ಹುಲ್ಲನ್ನು ತಿಂದು ಬದುಕತಕ್ಕಂತ ಅಥವಾ ಬೆಳೀತಕ್ಕಂತ ಮೀನು. ಒಂದು ವರ್ಷಕ್ಕೆ 1.5-2 kg ಗಾತ್ರದವರೆಗೂ ಈ ಮೀನು ಬೆಳೀತದೆ. ಕೊನೆಯದಾಗಿ ಹೇಳ್ಬೇಕಂತಂದ್ರೆ ಕಾಮನ್ ಕಾರ್ಪ್, ಕನ್ನಡದಲ್ಲಿ ಸಾಮಾನ್ಯ ಗೆಂಡೆ, ಮತ್ತು ನಮ್ಮ ಈ ಜಾಗದಲ್ಲಿ ಅತಿ ಹೆಚ್ಚಾಗಿ ಕರೀತಕ್ಕಂತ ಈ ಮೀನಿಗೆ ಹೆಸರು ಗೌರಿ ಮೀನು ಅಂತ ಬಹಳ ಪಾಪ್ಯುಲರ್ ಫಿಶ್ ಅಂತ ಹೇಳ್ಬೋದು ನಾವು. ಇದು ಸಹ ವಿದೇಶಿ ತಳಿನೇ. ಇದು ಸಣ್ಣ ತಲೆಯದಾಗಿರ್ತದೆ, ಆಳ ದೇಹ ಮತ್ತು ಅಗಲ ಬಾಯಿ ಹೊಂದಿರತಕ್ಕಂತ ಮೀನು. ಇದು ನೀರಿನ ತಳಭಾಗದಲ್ಲಿ ಯಾವಾಗಲೂ ವಾಸವಾಗಿರುತ್ತೆ. ಪ್ರಾಣಿ ಮತ್ತು ಸಸ್ಯ ಜೀವಿಗಳನ್ನು ಸಹ ತಿಂದು ಬದುಕತಕ್ಕಂತ ಮೀನು. ಒಂದು ಸಾಕಾಣಿಕೆ ಕೊಳದಲ್ಲಿ ಇದು ಒಂದು ವರ್ಷಕ್ಕೆ 1 kg ಹೆಚ್ಚು ಬೆಳವಣಿಗೆಯನ್ನು ಸಹ ಹೊಂದುವಂತ ಸಾಧ್ಯತೆಗಳಿವೆ. ಇದಲ್ಲದೇ ಇನ್ನೊಂದು ವಿಷಯಗಳನ್ನ ಹೇಳಲಿಕ್ಕೆ ನಾನು ಇಷ್ಟಪಡ್ತೀನಿ. ಈಗ ನಾವು ಕೊಳದಲ್ಲಿ ಅಂದ್ರೆ ಸಾಕಾಣಿಕೆ ಕೊಳದಲ್ಲಿ ಎಷ್ಟು ಮೀನುಗಳನ್ನು ಹಾಕಬೇಕು ಅಂತ ಬಂದಾಗ, ಈ ಮೂರು ತಳಿಗಳನ್ನ ಭಾರತೀಯ ಗೆಂಡೆ ಮೀನುಗಳನ್ನು ಹಾಕಿದಾಗ ನೀವು ರೈತರು 40:30:30 ಅಂದ್ರೆ 40:30:30 ಈ ಅನುಪಾತದಲ್ಲೇ ನೀವು ಮೀನುಗಳನ್ನ ನಿಮ್ಮ ಕೊಳಗಳಲ್ಲಿ ಹಾಕಬೇಕು. ಅಂತಂದ್ರೆ ಒಂದು ಉದಾಹರಣೆ ಹೇಳಬೇಕು ಅಂತಂದ್ರೆ 1,000 ಒಂದು ಕೊಳದಲ್ಲಿ ಹಾಕ್ತಾ ಇದೆ ಅಂತಂದ್ರೆ ಅದರಲ್ಲಿ 400 ಮೀನುಗಳು ಕಟ್ಲಾ ಇರಬೇಕು, 300 ಮೀನುಗಳು ರೋಹು ಇರಬೇಕು, ಇನ್ನು 300 ಮೀನುಗಳು ಮೃಗಾಲ್ ಇರಬೇಕು. ಮೊದಲನೇ 400 ಮೀನುಗಳ ಕಟ್ಲ ಏನಿದೆ ಅದು ನೀರಿನ ಮೇಲ್ಪದರದಲ್ಲಿ ಇರುತ್ತದೆ. ಎರಡನೇ ಈಗ ರೋಹು 300 ಮೀನುಗಳು ಅಂತ ಏನ್ ಹೇಳಿದ್ನಲ್ಲ ಅದು ನೀರಿನ ಮಧ್ಯಮ ಪದರದಲ್ಲಿರುತ್ತೆ. ಕೊನೆಯದಾಗಿ ಮೃಗಾಲ್ ಮೀನುಗಳು ನೀರಿನ ಕೆಳಭಾಗದಲ್ಲಿ ಅವು 300 ಮೀನುಗಳು. ಸೊ ಹಲವಾರು ಇದು ಮೂರು ಅನುಪಾತದಲ್ಲಿ ಹಾಕೋಬೇಕು. ಇದು ಮಿಶ್ರ ಮೀನು ಸಾಕಾಣಿಕೆ. ನೀವು ಬರೀ ಕಟ್ಲ ರೋಹು ಮತ್ತೆ ಮೃಗಾಲ್ ಮೀನುಗಳನ್ನ ಹಾಕೊಂಡ್ರೆ 40:30 ಹಾಕೋಬೇಕು. ತದನಂತರ ನೀವು 6 ಮೀನುಗಳನ್ನು ಹಾಕ್ತೀವಿ ಅಂತಂದ್ರೆ ಅಂದ್ರೆ ಕಟ್ಲ ರೋಹು ಮೃಗಾಲ್ ಬೆಳ್ಳಿಗಂಡೆ ಹುಲ್ಲುಗಂಡೆ ಮತ್ತು ಗೌರಿ ಮೀನುಗಳನ್ನ ಹಾಕ್ತೀವಿ ಅಂತಂದ್ರೆ ಅದಕ್ಕೂ ಸಹ ಒಂದು ಅನುಪಾತವನ್ನ ಹೇಳಲಿಕ್ಕೆ ಇಷ್ಟಪಡ್ತೀನಿ. ನಮ್ಮ ಮೊದಲನೇದಾಗಿ ಹೇಳಿದೆ 40% ಅಂದ್ರೆ 400 ಮೇಲ್ಪದರದಲ್ಲಿ ಹಾಕ್ಬೇಕು ಅಂತ ಇದೆ. 400 ಮೀನು ಕಟ್ಲ ಹಾಕೋದ್ರ ಬದಲು ನೀವು ಅದರಲ್ಲಿ 250 ಕಟ್ಲ ಹಾಕಿ ಇನ್ನ 150 ಸಿಲ್ವರ್ ಕಾರ್ಪ್ ಹಾಕಿದ್ರೆ ಒಳ್ಳೇದು. ಮತ್ತೆ ಮಧ್ಯಮ ಪದರದಲ್ಲಿ ನೀರಿನ ಮಧ್ಯಮ ಪದರಕ್ಕೆ ಬಂತಂದ್ರೆ 30% ಅಂತ ರೋವ್ ಅಂತ ಹೇಳಿದೆ. 30% ಅಲ್ಲಿ ನೀವು ಮಧ್ಯಮ ಪದರದಲ್ಲಿ 20% ರೋವ್ ಹಾಕಿ ಇನ್ನ 10% ಗ್ರಾಸ್ ಕಾರ್ಪ್ ಹಾಕಬೇಕು. ತದನಂತರ ನೀರಿನ ಕೆಳಭಾಗದಲ್ಲಿ ಬಂತಂದ್ರೆ ನೀರಿನ ಕೆಳಪದರದಲ್ಲಿ ಬಂತಂದ್ರೆ ಅವಾಗ 30% ಮೃಗಾಲ್ ಅಂತ ಹೇಳಿದ್ದೆ. ಅದರ ಬದಲು ನೀವು 10% ಮೃಗಾಲು ಅಥವಾ 20% ಸಾಮಾನ್ಯ ಗೆಂಡೆ ಅಥವಾ ಗೌರಿ ಮೀನುಗಳನ್ನ ಹಾಕಬಹುದು. ಇದು ನಮ್ಮ ಒಂದು ರೆಕಮೆಂಡೇಶನ್ ಅಂತ ಹೇಳ್ತೀವಿ. ರೈತರಿಗೆ ನಾವು ಇದನ್ನ ಹೇಳ್ತೀವಿ ಈ ತರ ಮಾಡಿ ಅಂತಂದು. ಬಟ್ ಹಲವಾರು ರೈತರು ಅವರ ಅನುಭವಕ್ಕೆ ತಕ್ಕಂತೆ ಅವರ ಸಾಂದ್ರತೆಯನ್ನು ಸಹ ಮಾಡ್ಕೋಬಹುದು. ಕೆಲವೊಂದು ಕೊಳಗಳಲ್ಲಿ ಕಟ್ಲ ಬಹಳ ಫಾಸ್ಟ್ ಆಗಿ ಬರುತ್ತೆ, ಚೆನ್ನಾಗಿ ಸ್ರೋಲಿಟಿ ಬರುತ್ತೆ. ಅದಕ್ಕೆ ಅನುಕೂಲವಾಗಂತೆ ರೈತರು ಅದನ್ನ ಅಳವಡಿಸಿಕೊಂಡು ಹೋಗಬಹುದು. ಸೊ ಈ ತರ ಮಾಡಿದ್ರೆ ನಿಮಗೆ ಒಳ್ಳೆ ಪ್ರೊಡಕ್ಷನ್ ಬರುತ್ತೆ, ಒಳ್ಳೆ ಉತ್ಪಾದನೆ ಬರುತ್ತೆ, ಒಳ್ಳೆ ಆದಾಯನ ಸಹ ಬರುತ್ತೆ ಅಂತ ಹೇಳಲಿಕ್ಕೆ ನಾನು ಇಷ್ಟಪಡ್ತೇನೆ. ಸಂಕ್ಷಿಪ್ತವಾಗಿ ಈಗ ಕೊಳಗಳ ಒಂದು ನಿರ್ವಹಣೆಗೆ ಬಂದ್ರೆ ಏನ್ ಹೇಳ್ತೀರಾ? ಕೊಳಗಳ ನಿರ್ವಹಣೆಗೆ ಬಂತಂದ್ರೆ ನಾನು ಆಕ್ಚುಲಿ ಒಂದು ಸ್ಟಾರ್ಟಿಂಗ್ ಇಂದ ಹೇಳಲಿಕ್ಕೆ ಇಷ್ಟಪಡ್ತೀನಿ. ನೀವು ರೈತರು ಯಾವುದೇ ರೈತರಾಗ್ಲಿ, ಕೆಲವು ರೈತರು ಈ ಹಾತಿಕಟ್ಟೆ ಶೆಟ್ಟಿಹಳ್ಳಿ ಅಂತ ಎರಡು ಹಳ್ಳಿಗಳಿದಾವೆ ನಮ್ಮ ಭದ್ರಾವತಿ ತಾಲೂಕಲ್ಲಿ, ಬಹಳ ಚೆನ್ನಾಗಿ ಮೀನು ಮರಿಗಳನ್ನ ಸಾಕಾಣಿಕೆ ಮಾಡ್ತಾ ಇದಾರೆ. ಇವರೆಲ್ಲಾ ರೈತರು ನಮ್ಮ BRP ಭದ್ರಾ ರಿಸರ್ವ್ ಪ್ರಾಜೆಕ್ಟ್ ಅಂತ ಏನು ಉತ್ಪಾದನಾ ಕೇಂದ್ರ ಇದೆಲ್ಲ, ಮೀನು ಮರಿ ಉತ್ಪಾದನಾ ಕೇಂದ್ರ, ಅಲ್ಲಿಂದ ಮೀನು ಮರಿಗಳನ್ನ ತಂದುಬಿಟ್ಟು ಅವರು ಸಾಕಾಣೆ ಮಾಡಿ 1 ತಿಂಗಳು ಅಥವಾ 45 ದಿವಸ 2 ತಿಂಗಳು ಈ ತರ ಒಂದು ಸಾಕಾಣೆ ಮಾಡಿ ಬೇರೆ ರೈತರುಗಳಿಗೆ ಸರಬರಾಜು ಮಾಡ್ತಾರೆ ಅಥವಾ ಸೇಲ್ ಮಾಡ್ತಾರೆ. ಸೊ ಅವ್ರು ಹೇಗ್ ಮಾಡ್ತಾರೆ ಅಂತಂದ್ರೆ, ಫಸ್ಟ್ ಒಂದು ಮೀನು ಮರಿಗಳನ್ನ ಸಣ್ಣ ಮರಿಗಳು ಅಂದ್ರೆ ಸ್ಪಾನ್ ಅಂತ ಹೇಳ್ತೀವಿ, ಅದು ಫಸ್ಟ್ ಸ್ಟೇಜ್ ಮೀನು ಸೈಜ್ಗಳಲ್ಲಿ ಅಥವಾ ಬೆಳವಣಿಗೆಯಲ್ಲಿ ಮೊಟ್ಟ ಮೊದಲನೆಯ ಸ್ಟೇಜ್ ಅಂತಂದ್ರೆ ಸ್ಪಾನ್ ಅಂತ ಹೇಳ್ತೀವಿ, ಸಣ್ಣ ಸಣ್ಣ ಮರಿಗಳದು. ಸೊ ಮೊದಲನೇದಾಗಿ 1ನೇ ದಿನ ಅಥವಾ 1 ದಿನದಿಂದ 10 ದಿನಗಳವರೆಗೆ 1,00,000 ಮೀನು ಮರಿಗಳಿಗೆ 1/2 kg ಆಹಾರವನ್ನು ಹಾಕಬೇಕಾಗುತ್ತದೆ. ತದನಂತರ 11ರಿಂದ 15 ದಿನಗಳವರೆಗೆ 1,00,000 1 ಕೆಜಿ ಆಹಾರವನ್ನು ಹಾಕಬೇಕಾಗತ್ತೆ. ನಂತರ 16ರಿಂದ 30 ದಿನಗಳವರೆಗೆ 3 ಕೆಜಿ 1 ದಿನಕ್ಕೆ ಆಹಾರ ಹಾಕಬೇಕಾಗತ್ತೆ. ತದನಂತರ 30ರಿಂದ 45 ದಿನಗಳವರೆಗೆ ಆ ಮೀನು ಮರಿ ಸಾಕಾಣಿಕೆ ಮಾಡುವಾಗ 5 ಕೆಜಿ ಆಹಾರವನ್ನು ಹಾಕಬೇಕಾಗತ್ತೆ. ಇದಕ್ಕೆ ನಾವು ಇಂಗ್ಲಿಷ್ ಅಲ್ಲಿ ಬ್ಲೈಂಡ್ ಫೀಡಿಂಗ್ ಅಂತ ಹೇಳ್ತೀವಿ, ಅಂದ್ರೆ ಕಣ್ಣು ಮುಚ್ಚಿ ಆಹಾರ ಹಾಕ್ತಾ ಹೋಗೋದು. ಯಾಕೆಂದ್ರೆ ಮೀನು ಮರಿಗಳು ಸಣ್ಣ ಸಣ್ಣ ಸ್ಪಾನ್ಗಳು ಎಷ್ಟಿದಾವೆ ಅಂತ ನಿಮಗೆ ಗೊತ್ತಾಗಲ್ಲ. ಸೊ ನಾವು ಎಲ್ಲದೂ ಬದುಕಿದ್ದಾವೆ ಅಂತ ತಿಳ್ಕೊಂಡ್ಬಿಟ್ಟು ನಾವು ಆಹಾರ ಹಾಕ್ತಾವ ಅದಕ್ಕೆ ಇಂಗ್ಲಿಷ್ ಅಲ್ಲಿ ಬ್ಲೈಂಡ್ ಫೀಡಿಂಗ್, ಕನ್ನಡದಲ್ಲಿ ಕಣ್ಣು ಮುಚ್ಚಿ ಆಹಾರ ಹಾಕ್ತಾ ಹೋಗ್ಬೇಕು. 45 ದಿನಗಳ ನಂತರ ರೈತರು ಬಂದು, ಬೇರೆ ರೈತರು ಬಂದು, ಸಣ್ಣ ಸಣ್ಣ ಕೊಳ ಇರತಕ್ಕಂಥ ರೈತರುಗಳು ಬಂದು ಅಥವಾ ಯಾರಾದರೂ ದೊಡ್ಡ ಟೆಂಡರ್ ಹಾಕಿ ಟ್ಯಾಂಕ್ಗಳನ್ನ ತಗೊಂಡಿರತಕ್ಕಂಥ ರೈತರುಗಳು ಬಂದು ನಮ್ಮ ಮೀನು ಮರಿ ಪಾಲನಾ ಕೇಂದ್ರಗಳಿಂದ ಮೀನು ಮರಿಗಳನ್ನ ತೆಗೆದುಕೊಂಡು ಹೋಗ್ತಾರೆ. ತದನಂತರ ತೆಗೆದುಕೊಂಡು ಹೋದ ಮೇಲೆ ಅವರು ಒಂದು, ಈಗ ನಾವು 1,00,000 ನಾವು ಆಹಾರ ಹಾಕಿದ್ವಿ, ಈಗ ಅದಾದ ನಂತರ ನಾವು 1,00,000 ನಾವು ಮೀನು ಮರಿಗಳಿಗೆ ಆಹಾರ ಹಾಕಲ್ಲ. ಅಲ್ಲಿ ನಾವು ಬಾಡಿ ಪರ್ಸೆಂಟೇಜ್ ಅಂತ ಹೇಳ್ತೀವಿ, ಅಂದ್ರೆ ಒಂದು 10% ಆಫ್ ದ ಬಾಡಿ ವೇಟ್. ಒಂದು ಫಿಶ್ 100 ಗ್ರಾಂ ಇತ್ತು ಅಂತಂದ್ರೆ ಆ ಮೀನಿಗೆ 10 ಗ್ರಾಂ ಆಹಾರವನ್ನ ನಾವು ಹಾಕಲೇಬೇಕಾಗತ್ತೆ. ಅದು ಬೆಳವಣಿಗೆ ಆಗ್ತಾ ಆಗ್ತಾ ಆಗ್ತಾ ಒಂದು 4 ತಿಂಗಳು ಅಥವಾ 5 ತಿಂಗಳು ಆದ ನಂತರ ಆ ಪರ್ಸೆಂಟೇಜ್ ಅನ್ನ ನಾವು ಕಡಿಮೆ ಮಾಡ್ತೀವಿ, 5% ಬರ್ತೀವಿ. ಅಂದ್ರೆ 100 ಗ್ರಾಂ ಇತ್ತು ಅಂತಂದ್ರೆ 5 ಗ್ರಾಂ ಆಹಾರ ಹಾಕ್ತೀವಿ. ತದನಂತರ ನಾವು 8 ತಿಂಗಳು ಅಥವಾ 9 ತಿಂಗಳು ಆದ ನಂತರ ಆ ಮೀನಿಗೆ ಒಂದು 100 ಗ್ರಾಂ ಮೀನ್ ಇತ್ತಂತಂದ್ರೆ ಅದಕ್ಕೆ 2 ಗ್ರಾಂ ಆಹಾರವನ್ನ ಅಷ್ಟೇ ಹಾಕ್ತೀವಿ ನಾವು. ಸೊ ಈ ತರ ನಾವು ಬಾಡಿ ಪರ್ಸೆಂಟೇಜ್ ಅಲ್ಲಿ ಆಹಾರವನ್ನು ಹಾಕ್ತಾ ಹೋಗಬೇಕಾಗತ್ತೆ. ಸೊ ನಾವು ಈ ತರ ಹಾಕೋದ್ರಿಂದ ಏನ್ ಉಪಯೋಗ ಅಂತಂದ್ರೆ ಫೀಡ್ ಜಾಸ್ತಿ ವೇಸ್ಟ್ ಆಗಲ್ಲ, ನೀರಿನ ಫೀಡ್ ಜಾಸ್ತಿ ವೇಸ್ಟ್ ಆಯ್ತು, ಆಹಾರ ಜಾಸ್ತಿ ವೇಸ್ಟ್ ಆಯ್ತು ಅಂದ್ರೆ ಕೊಳದಲ್ಲಿ ನೀರಿನ ಗುಣಮಟ್ಟ ಹಾಳಾಗುವ ಸಾಧ್ಯತೆ ಬಹಳ ಇರುತ್ತದೆ. ಆದ ಕಾರಣ ನಾವು ಯಾವಾಗ್ಲೂ ರೈತರಿಗೆ ಏನು ನಾವು ತರಬೇತಿ ಕೊಡ್ತೀವಿ ಅಂತಂದ್ರೆ ನೀರ ಬೆಸ್ಟ್ ಮ್ಯಾನೇಜ್ಮೆಂಟ್ ಪ್ರಾಕ್ಟೀಸ್ ಮಾಡ್ಲಿಕ್ಕೆ ನಾವು ಬಹಳ ಸೂಕ್ತವಾಗಿ ತರಬೇತಿಯನ್ನ ಕೊಡ್ತೀವಿ. ಇದು ಮಾಡೋದ್ರಿಂದ ಏನು ಉಪಯೋಗ ಅಂತಂದ್ರೆ ಪ್ರೊಡಕ್ಷನ್ ಸಹ ಚೆನ್ನಾಗಿ ಬರುತ್ತೆ, ಮತ್ತೆ ಪ್ರೊಡಕ್ಷನ್ ಕಾಸ್ಟ್ ಏನು ಖರ್ಚು ಅಂತ ಹೇಳ್ತೀವಲ್ಲ ಅದು ಸಹ ಕಡಿಮೆ ಆಗಿ ಲಾಭ ಜಾಸ್ತಿ ಆಗುತ್ತೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ ನಾನು. ಈ ಮೀನು ಮರಿಗಳ ಒಂದು ವಿತರಣೆ ಕೂಡ ತಾವು ಮಾಡ್ತಾ ಇದ್ದೀರಾ ಸರ್, ಈ ಒಂದು ವಿಭಾಗದಿಂದ? ಹೌದು, ಈ ನಮ್ಮ ಸಂಶೋಧನಾ ಕೇಂದ್ರ, ಇದು ಸಂಶೋಧನಾ ಕೇಂದ್ರ. ಅದಲ್ಲದೇ ನಾವು ರೈತರಿಗೆ ಮತ್ತು ನಮ್ಮ ಬೇರೆ ವಿಭಾಗದಲ್ಲಿ ಬರತಕ್ಕಂತ ಸಂಶೋಧನಾ ಕೇಂದ್ರಗಳಿಗೂ ಸಹ ನಾವು ಮೀನು ಮರಿಗಳನ್ನ ಮಾರಾಟ ಮಾಡ್ತೀವಿ. ಈ ಮಾರಾಟ ಮಾಡಬೇಕು ಅಂತ ಬಂದಾಗ ನಾವು ಯೂಶಲಿ ಸಣ್ಣ ಮೀನು ಮರಿಗಳನ್ನ ತಂದಾಗ ಬಿ ಆರ್ ಪಿಲೂ ಸಹ ರೈತರು ಮೀನು ಮರಿಗಳನ್ನು ತಗೋಬಹುದು. ಅಲ್ಲಿ ಸಣ್ಣ ಸಣ್ಣ ಮರಿಗಳನ್ನ ಅವರು ಮಾರಾಟ ಮಾಡ್ತಾರೆ. 1,500 ರೂಪಾಯಿಗಳು 1,00,000 ಮೀನು ಮರಿಗಳು, ಅದು ಮೊದಲನೇ ಹಂತದ ಮೀನು ಮರಿ. ಅದು ಅದಕ್ಕೆ ಸ್ಪಾನ್ ಅಂತ ಇಂಗ್ಲಿಷ್ ಅಲ್ಲಿ ಹೇಳ್ತೀವಿ ನಾವು. ಸೊ 1,00,500 ರೂಪಾಯಿಗಳನ್ನು ತಗೊಳ್ತಾರೆ. ನಾವು ಸಹ ಅದನ್ನ ಇಲ್ಲಿ ನಮ್ಮ ಪಾಲನಾ ಕೇಂದ್ರಕ್ಕೆ ತಗೊಂಡ್ಬಿಟ್ಟು ಪಾಲನೆ ಮಾಡಿಬಿಟ್ಟು 35 ದಿವಸ ಅಥವಾ 45 ದಿವಸ 2 ತಿಂಗಳು ಈ ತರ ಪಾಲನೆ ಮಾಡಿಬಿಟ್ಟು ಮೀನು ಮರಿ ಯಾವ್ದ ಗಾತ್ರಕ್ಕೆ ಬರುತ್ತೆ ಅನ್ನೋ ಆಧಾರದ ಮೇಲೆ ನಾವು ಅದಕ್ಕೆ ರೇಟ್ ಅನ್ನು ಫಿಕ್ಸ್ ಮಾಡ್ತೀವಿ. ಎರಡನೇ ಹಂತ ಬಂದ್ಬಿಟ್ಟು ಅದಕ್ಕೆ ನಾವು ಫ್ರೈ ಅಂತ ಹೇಳ್ತೀವಿ, 40 ಪೈಸೆಗೆ 1 ಮರಿ ಮಾಡ್ತೀವಿ. ಅದೇ ಫಿಂಗರ್ಲಿಂಗ್ ಅಥವಾ 2 ಇಂಚು 3 ಇಂಚು ಬಂತಂದ್ರೆ 80 ಪೈಸ 1 ರೂಪಾಯಿ 1.5 ರೂಪಾಯಿ ಆ ಒಂದು ಗಾತ್ರಕ್ಕೆ ತಕ್ಕಂಗೆ ನಾವು ಅದಕ್ಕೆ ರೇಟ್ ಅನ್ನ ಫಿಕ್ಸ್ ಮಾಡ್ತೀವಿ. ಸೊ ಹಲವಾರು ರೈತರು ನಮ್ಮ ಕೇಂದ್ರಕ್ಕೆ ಬಂದು, ನಮ್ಮ ಉತ್ಪಾದನಾ ಕೇಂದ್ರ ಅಥವಾ ಸಂಶೋಧನಾ ಕೇಂದ್ರಕ್ಕೆ ಬಂದು ಮೀನು ಮರಿಗಳನ್ನ ತೆಗೆದುಕೊಂಡು ಹೋಗ್ತಾರೆ. ನಮ್ಮ ಪರ್ಟಿಕ್ಯುಲರ್ಲಿ ನಮ್ಮ ಈ ರೀಜನ್ ಏನಿದೆ, ನಮ್ದು ಮಲ್ನಾಡು ಏರಿಯಾ, ಸಾಗರ, ಸೊರಬ, ಹೊಸನಗರ, ಶಿಕಾರಿಪುರ, ಭದ್ರಾವತಿ, ಇಲ್ಲೆಲ್ಲ ರೈತರು ಬಂದು ನಮ್ಮ ಕೇಂದ್ರಕ್ಕೆ ಬಂದು ತರಬೇತಿನೂ ಸಹ ಪಡ್ಕೊಳ್ತಾರೆ. ಈ ತರಬೇತಿ ಪಡ್ಕೊಂಡಾದ್ಮೇಲೆ ನಮ್ಮ ಇದು ಗುಣಮಟ್ಟವನ್ನು ನೋಡ್ಬಿಟ್ಟು ಇಲ್ಲಿ ಮೀನು ಮರಿಗಳನ್ನ ಸಹ ತಗೊಂಡ್ಕೊಂಡು ಹೋಗ್ತಾರೆ. ಇದು ಯಾವ್ದು ಸೂಕ್ತ ಅಂತ ಹೇಳ್ತಿದ್ರ? ಈಗ ನೀವು ಸ್ಪಾನ್ ಅಂತ ಹೇಳಿದ್ರಿ, ಮತ್ತೆ ಬೇರೆ ಹಂತಗಳು ಕೂಡ ಹೇಳಿದ್ರಿ. ಇದರಲ್ಲಿ ಉತ್ತಮವಾಗಿ ರೈತರ ಒಂದು ಹೊಂಡಗಳಿಗೆ ಅಂದ್ರೆ ಅವರ ಒಂದು ಕೊಳಗಳಿಗೆ ಹೊಂದ್ಕೊಂಡು ಅವರಿಗೆ ಆದಾಯ ಕೊಡ್ತಕ್ಕಂತ ಅಂದ್ರೆ ಯಾವ ಒಂದು ಈ ಸ್ಟೇಜ್ ಅಂತ ಹೇಳ್ತೀವಿ ಸರ್, ಯಾವ ಒಂದು ಇದು ಚೆನ್ನಾಗಿರುತ್ತೆ ಅಂತ ಹೇಳ್ತೀವಿ? ಹೌದು, ನೀವು ರೈತರು, ನಾವು ರೈತರಿಗೆ ಒಂದು ಹೇಳ್ಬೇಕಂತಂದ್ರೆ ಬರೀ ಮೀನು ಮರಿ ಪಾಲನೆ ಮಾಡಿಬಿಟ್ಟು ಬೇರೆ ರೈತರಿಗೆ ಮಾರಾಟ ಮಾಡಬೇಕು ಅಂತಂದ್ರೆ ನೀವು ಡೈರೆಕ್ಟ್ ಆಗಿ ಮೀನು ಮರಿ ಉತ್ಪಾದನಾ ಕೇಂದ್ರದಿಂದ ಮೀನು ಮರಿಗಳನ್ನ ಸ್ಪಾನ್ಗಳನ್ನು ತಂದು ಅವುಗಳನ್ನ ಪಾಲನೆ ಮಾಡಿಬಿಟ್ಟು ಬೇರೆ ರೈತರಿಗೆ ವಿತರಣೆ ಸಹ ಮಾಡಬಹುದು, ಅದು ಸಹ ಲಾಭದಾಯಕನೇ. ಸೊ ಕೆಲವು ರೈತರು ಏನ್ ಮಾಡ್ತಾರೆ ಅಂದ್ರೆ ದೊಡ್ಡ ದೊಡ್ಡ ಮೀನು ಮರಿಗಳನ್ನು ತೆಗೆದುಕೊಂಡು ಅವರು ನೈಸರ್ಗಿಕವಾಗಿ ಅವರ ಕೆರೆಗಳು ಇರ್ತವೆ, ಯಾಕೆಂದ್ರೆ ವಿಲೇಜ್ ಪಾಂಡ್ಗಳಂತ ಹೇಳ್ತೀವಲ್ಲ, ಹಳ್ಳಿಗಳಲ್ಲಿ ಕೊಳಗಳಿರ್ತವೆ, ಅವುಗಳಿಗೆಲ್ಲ ಹಾಕಬೇಕು ಅಂತಂದ್ರೆ ನಮ್ಮ ವಲಯ ಸಂಶೋಧನಾ ಕೇಂದ್ರಕ್ಕೆ ಬಂದು ಅಥವಾ ನಮ್ಮ ಒಳನಾಡು ಮೀನುಗಾರಿಕೆಗೆ ಬಂದ್ಬಿಟ್ಟು ಒಂದು ಉತ್ತಮ ಗಾತ್ರದ ಮೀನುಗಳನ್ನು ತೆಗೆದುಕೊಂಡೋಗಿ ತಮ್ಮ ಕೊಳಗಳಲ್ಲಿ ಹಾಕೊಂಡ್ರೆ ಒಳ್ಳೆ ಲಾಭದಾಯಕ ಅಂತ. ಯಾಕೆಂದ್ರೆ ನೀವು ಒಂದು 2,000 ಮೀನುಗಳು ತೆಗೆದುಕೊಂಡ್ರೆ ಹೋದ್ರೆ ನಿಮಗೆ 2,000 ಸಹ ಬದುಕುಳಿಯುವ ಸಾಧ್ಯತೆ ಇರುತ್ತದೆ. ಮತ್ತೆ ಇನ್ನೊಂದು ಅಂತಂದ್ರೆ ನಿಮ್ಮ ಕೊಳಗಳಲ್ಲಿ ಭಕ್ಷಕ ಮೀನುಗಳು ಮತ್ತೆ ಕೆಲವು ಪಕ್ಷಿಗಳು ಸಹ ಬಂದು ಕಾಟ ಕೊಡ್ತೇವೆ, ಅದನ್ನು ಸಹ ನೀವು ಸ್ವಲ್ಪ ನಿರ್ವಹಣೆ ಮಾಡ್ಕೋಬೇಕು, ಕಾಯಬೇಕು ಅಂತ ನನ್ನ ಒಂದು ಸಂದೇಶ. ಈಗ ಸರ್ಕಾರದಿಂದ, ಇದು ರಾಜ್ಯ ಸರ್ಕಾರ ಆಗಿರಲಿ ಅಥವಾ ಕೇಂದ್ರ ಸರ್ಕಾರದಿಂದ ಆಗಿರಲಿ, ಅನುದಾನ ಮತ್ತು ಯೋಜನೆಗಳೇ ಬಂದ್ರೆ ಏನ್ ಹೇಳಕ್ಕೆ ಇಷ್ಟಪಡ್ತೀರಾ ಸರ್ ನಮ್ಮ ಮೀನುಗಾರರಿಗೆ? ಹಲವಾರು ಯೋಜನೆಗಳು ನಮ್ಮ ಮೀನುಗಾರರಿಗೆ ಇದೆ. ಮೊಟ್ಟ ಮೊದಲನಾಗಿ ಹೇಳಬೇಕಂತಂದ್ರೆ ಈ ಒಂದು ಯೋಜನೆಗಳ ಬಗ್ಗೆ ಅಥವಾ ಅನುದಾನಗಳ ಬಗ್ಗೆ ಅತಿ ಹೆಚ್ಚು ಮಾಹಿತಿಗಾಗಿ ನಮ್ಮ ಪ್ರತಿ ತಾಲೂಕಿನಲ್ಲೂ ಸಹ ಸಹಾಯಕ ನಿರ್ದೇಶಕರು, ಮೀನುಗಾರಿಕಾ ಸಹಾಯಕ ನಿರ್ದೇಶಕರು ಇರ್ತಾರೆ, ಅವರನ್ನ ಸಹ ನೀವು ಸಂಪರ್ಕಿಸಬಹುದು. ಅತಿ ಉತ್ತಮವಾದ ಜ್ಞಾನವನ್ನು ಹೊಂದಿರ್ತಾರೆ ಅವರು ಮೀನುಗಾರಿಕೆಲೂ ಅಥವಾ ಈ ಯೋಜನೆಗಳ ಬಗ್ಗೆನೂ. ಬಟ್ ಸಂಕ್ಷಿಪ್ತವಾಗಿ ಹೇಳಬೇಕು ಅಂತಂದ್ರೆ 2020ರಲ್ಲಿ ಪ್ರಧಾನ ಮಂತ್ರಿ ಮತ್ಸ್ಯ ಸಂಪದ ಯೋಜನೆ ಅಂತ ಒಂದು ಬಂತು. ಸೊ 5 ವರ್ಷದ ಯೋಜನೆ ಇದು. ಇದು PMMSY ಸ್ಕೀಮ್ ಅಂತ ಹೇಳ್ತಾರೆ, ಪ್ರಧಾನ ಮಂತ್ರಿ ಮತ್ಸ್ಯ ಸಂಪದ ಯೋಜನೆ ಅಂತ. ಇದು ಭಾರತ ದೇಶದ್ದು. ಅದೇ ತರ ಕರ್ನಾಟಕದಲ್ಲೂ ಸಹ ಹಲವಾರು ಯೋಜನೆಗಳಿವೆ. ಈ PMMSY ಸ್ಕೀಮ್ ಅಲ್ಲಿ ಏನಿದೆ ಅಂತಂದ್ರೆ ಜನರಲ್ ಅಲ್ಲಿ ಬರ್ತಕ್ಕಂತ ರೈತರಿಗೆ 40% ಸಬ್ಸಿಡಿ ಕೊಡ್ತಾರೆ. ಸೊ ಅದೇ ತರ SC/ST ಆಗಿರ್ಬೋದು ಅಥವಾ ಮಹಿಳೆಯರಾಗಿರ್ಬೋದು ಅವರಿಗೆ 60% ಸಬ್ಸಿಡಿ ಕೊಡ್ತಾರೆ. ಸೊ ನೀವು ಯಾವುದೇ ತರದ ಫಿಶರೀಸ್ ಅಲ್ಲಿ ಆಕ್ಟಿವಿಟೀಸ್ ಅನ್ನ ತೆಗೆದುಕೋಬಹುದು. ನೀವು ಅಲಂಕಾರಿಕ ಮೀನುಗಳ ಬಗ್ಗೆನೂ ಸಹ ನೀವು ಮಾಡಬಹುದು, ಕೃಷಿ ಹೊಂಡಗಳನ್ನ ಸಹ ತೆಗಿಬಹುದು, ಮತ್ತೆ ಮೀನು ಮರಿಗಳನ್ನ ಪರ್ಚೇಸ್ ಮಾಡ್ಲಿಕ್ಕೂ ಕೊಡ್ತಾರೆ ಮೊದಲನೇದಾಗಿ. ಮತ್ತೆ ಇದೆಲ್ಲ ಒಂದು ಹಲವಾರು ಯೋಜನೆಗಳಿವೆ. ಸೊ ಹಲವಾರು ಯೋಜನೆಗಳಲ್ಲಿ ಜನರಲ್ ಕ್ಯಾಟಗರಿನವರು ಬಂತಂದ್ರೆ ರೈತರಿಗೆ 40% ಸಬ್ಸಿಡಿ, ಇನ್ನು ಉಳಿದವರಿಗೆ SC/ST ಮತ್ತು ವುಮೆನ್ ಪಾರ್ಟಿಸಿಪೆಂಟ್ಸ್ ಗಳಿಗೆ 60% ಸಬ್ಸಿಡಿ ಕೊಡ್ತಾರೆ. ಸೊ ಇದಲ್ಲದೆ ನಿಮಗೆ ಹೆಚ್ಚಿನ ಮಾಹಿತಿ ಬೇಕು ಅಂತಂದ್ರೆ ಈ ಯೋಜನೆಗಳ ಬಗ್ಗೆ ನಮ್ಮ ಪ್ರತಿ ತಾಲೂಕಿನಲ್ಲೂ ಸಹ ಸಹಾಯಕ ನಿರ್ದೇಶಕರು ಇರ್ತಾರೆ, ಮತ್ತು ಜಿಲ್ಲಾ ಮಟ್ಟದಲ್ಲಿ ಉಪನಿರ್ದೇಶಕರು ಮತ್ತು ಜಂಟಿ ನಿರ್ದೇಶಕರು ಇರ್ತಾರೆ. ಬಹಳ ಉತ್ತಮವಾಗಿ ಅವರು ಈ ಮೀನುಗಾರಿಕೆಯಲ್ಲಿ ಸೇವೆ ಸಲ್ಲಿಸಿದರೆ ಅವ್ರನ್ನ ಸಂಪರ್ಕಿಸಿ ಅಂತ ನಾನು ಇಷ್ಟಪಡ್ತೇನೆ. ಈಗ ಮೀನುಗಾರಿಕೆ ಒಂದು ಉತ್ಪಾದನೆಯಲ್ಲಿ ಆಗಿರ್ಬೋದು ಸರ್, ಅದು ಇದರ ಒಂದು ಪಾಲನೆಯಲ್ಲಿ ಆಗಿರ್ಬೋದು, ಏನು ತೊಂದರೆಗಳು ಇದಾವೆ ಅಂತ ಹೇಳ್ತೀರಾ? ಇವಾಗಲೇ ಹೇಳಬೇಕಂತಂದ್ರೆ ನಮ್ಮ ಶಿವಮೊಗ್ಗ ವಿಭಾಗದಲ್ಲಿ ಅತಿ ಹೆಚ್ಚಿನ ತೊಂದರೆಗಳೇನು ಇಲ್ಲ. ಬಟ್ ನಾನು ಇತ್ತೀಚಿನ ದಿನಗಳಲ್ಲಿ ನಾನು ಅಬ್ಸರ್ವ್ ಮಾಡಿದಾಗ ನಮ್ಮ ಈ ರೈತರು ಏನ್ ಮಾಡ್ತಾರೆ ಅಂತಂದ್ರೆ ಉತ್ತಮವಾದ ತರಬೇತಿ ತಗೊಳ್ಳದೇನೆ ಹಲವಾರು ಮೀನುಗಳನ್ನ ಮತ್ತೆ ಜಾಸ್ತಿ ಮೀನುಗಳನ್ನ 1 ಎಕರೆಗೆ ನಾವು ಹೇಳಬೇಕು ಅಂತಂದ್ರೆ 4,000 ಬೆರಳಷ್ಟು ಗಾತ್ರದ ಮೀನುಗಳನ್ನ ಹಾಕಿ ಅಂತ ನಾನು ಹೇಳ್ತೀವಿ. ಸೊ ಇದು ಸ್ಟ್ಯಾಂಡರ್ಡ್ ಇದು. ಸೊ ನಮ್ಮ ರೈತರು ಏನ್ ಮಾಡ್ತಾರೆ ಅಂತಂದ್ರೆ ಇದಕ್ಕಿಂತ ಜಾಸ್ತಿ ಮೀನುಗಳನ್ನ ಹಾಕ್ತಾರೆ. ಇದಕ್ಕಿಂತ ಜಾಸ್ತಿ ಮೀನುಗಳನ್ನ ಹಾಕಿದಾಗ ಸಣ್ಣ ಗಾತ್ರದಲ್ಲಿದ್ದಾಗ ಪ್ರಾಬ್ಲಮ್ಸ್ ಏನು ಬರಲ್ಲ, ಏನು ತೊಂದರೆಗಳೇನು ಬರಲ್ಲ. ಅದೇ ಬೆಳವಣಿಗೆ ಆಗ್ತಾ ಆಗ್ತಾ ಆಗ್ತಾ 8 ತಿಂಗಳು 9 ತಿಂಗಳಾಗಿ ಒಂದೊಂದು ಮೀನು 3/4 ಕೆಜಿ 1 ಕೆಜಿ ಬಂದಾಗ ಅವಳಿಗೆ ಆಮ್ಲಜನಕದ ಕೊರತೆ ಜಾಸ್ತಿ ಆಗಿ ಬರುವ ಸಾಧ್ಯತೆಗಳು ಇದಾವೆ. ಮತ್ತೆ ಇನ್ನೊಂದು, ಈ ಒಂದು ಬೇಸಿಗೆ ಕಾಲ ಬಂದಾಗ ನೀರಿನ ಆವಿ ಆಗೋದು ಜಾಸ್ತಿ ಇರುತ್ತೆ, ನೀರಿನ ಆಳ ಕಡಿಮೆ ಆಗುತ್ತೆ, ಅದೇ ತರ ಮೀನಿನ ಗಾತ್ರನೂ ಸಹ ಜಾಸ್ತಿ ಆಗಿರುತ್ತೆ ಅವಾಗ. ಸೊ ಅತಿ ಹೆಚ್ಚು ಆಕ್ಸಿಜನ್ ಆಮ್ಲಜನಕದ ಕೊರತೆ ಇತ್ತೀಚಿನ ದಿನಗಳಲ್ಲಿ ಮತ್ತು ಮಾರ್ಚ್ ಏಪ್ರಿಲ್ ಮೇ ತಿಂಗಳಲ್ಲಿ ಬರುವ ಸಾಧ್ಯತೆಗಳು ಜಾಸ್ತಿ ಇದಾವೆ. ಹೌದು, ಇದಕ್ಕೆ ನೀವು ಬೆಸ್ಟ್ ಮ್ಯಾನೇಜ್ಮೆಂಟ್ ಪ್ರಾಕ್ಟೀಸ್ ಮಾಡಿಬಿಟ್ಟು ಈ ತರದ ತೊಂದರೆಗಳನ್ನ ಕಡಿಮೆ ಮಾಡಲು ಸಾಧ್ಯ ಇದೆ. ಬೆಸ್ಟ್ ಮ್ಯಾನೇಜ್ಮೆಂಟ್ ಪ್ರಾಕ್ಟೀಸ್ ಅಂತಂದ್ರೆ ನಾವು ಯಾವಾಗಲೂ ರೈತರಿಗೆ ಹೇಳೋದೇನಂತಂದ್ರೆ 4,000 ಮೀನುಗಳಿಂದ 1 ಎಕರೆಗೆ 4,000 ಮೀನುಗಳಿಗಿಂತ ಜಾಸ್ತಿ ಹಾಕಬಾರದು, ಅದಕ್ಕಿಂತ ಕಡಿಮೆ ಹಾಕೊಂಡ್ರೆ ಯಾವುದೇ ತರದ ಪ್ರಾಬ್ಲಮ್ಗಳು ಬರಲ್ಲ. ಮತ್ತೆ ಉತ್ತಮವಾದ ಮೀನು ಮರಿಗಳನ್ನ ಒಳ್ಳೆಯ ಒಂದು ಪಾಲನಾ ಕೇಂದ್ರಗಳಿಂದ ತೆಗೆದುಕೊಂಡು ಹಾಕಿದ್ರೆ ರೈತರಿಗೆ ಸರ್ವೈವಲಿಟಿ ಏನು ಫಿಶ್ಗಳ ಸರ್ವೈವಲಿಟಿ ಚೆನ್ನಾಗಿ ಬರುತ್ತೆ ಮತ್ತು ಉತ್ತಮವಾದ ಬೆಳವಣಿಗೆ ಸಹ ಬರುತ್ತೆ ಅಂತ ಹೇಳಲು ಇಚ್ಛಪಡ್ತೇನೆ. ಇವಾಗಲೇ ಹೇಳಿದೆ 6 ವಿಧದ ತಳಿಗಳು, ಮೀನು ತಳಿಗಳಿದಾವೆ ಅಂತ. ಕಟ್ಲಾ, ರೋಹು, ಮೃಗಾಲ್, ಬೆಳ್ಳಿಗೆಂಡೆ, ಹುಲ್ಲುಗೆಂಡೆ ಮತ್ತೆ ಸಾಮಾನ್ಯ ಗೆಂಡೆ ಅಥವಾ ಗೌರಿ ಮೀನು ಅಂತ ಇದೆ. ಇದಲ್ಲದೆ ನಮ್ಮ ಇತ್ತೀಚಿನ ದಿನಗಳಲ್ಲಿ ಅಡ್ವಾನ್ಸ್ಡ್ ವೆರೈಟಿ ಅಂತ ಏನು ಹೇಳ್ತೀವಿ, ಇದು ಜಿಲೇಬಿ ಮೀನು ಅಂತ ಎಲ್ಲರೂ ರೈತರು ಕೇಳಿದರೆ, ಇದರಲ್ಲೂ ಸಹ ಅಡ್ವಾನ್ಸ್ಡ್ ವೆರೈಟಿ ಮೀನು ಇದೆ, ಅದಕ್ಕೆ ಗಿಫ್ಟ್ ತಿಲಾಪಿಯ ಅಂತ ಹೇಳ್ತಾರೆ. ಮತ್ತೊಂದು ವೆರೈಟಿ ಅಮೂರ್ ಕಾರ್ಪ್ ಅಂತ ಹೇಳ್ತಾರೆ, ಅಂದ್ರೆ ಸಾಮಾನ್ಯ ಗೆಂಡೆ ಅಥವಾ ಗೌರಿ ಮೀನು ಅಂತ ಹೇಳ್ತೀವಲ್ಲ, ಅದು ಸಾಮಾನ್ಯ ಗೆಂಡೆ ಮತ್ತೆ ಈ ಗಿಫ್ಟ್ ತಿಲಾಪಿಯ ಮೀನುಗಳು 3 ತಿಂಗಳಾದ ತಕ್ಷಣ ಬ್ರೀಡಿಂಗ್ ಸಂತಾನೋತ್ಪತ್ತಿ ಮಾಡಲಿಕ್ಕೆ ಸ್ಟಾರ್ಟ್ ಮಾಡ್ತೇವೆ. ಆದ ಕಾರಣ ನಾವು ಈಗ ಇತ್ತೀಚಿನ ದಿನಗಳಲ್ಲಿ ಅಮೂರ್ ಕಾರ್ಪ್ ಅಂತ ಹೇಳ್ಬಿಟ್ಟು ಒಂದು ಬಂದಿದೆ ಮೀನು, ಆತರ ಮೀನುಗಳನ್ನ ಸಹ ರೈತರು ಕೃಷಿ ಮಾಡಲಿಕ್ಕೆ ಇಷ್ಟಪಡಬಹುದು. ಸೊ ಇವೆಲ್ಲ ಫಾಸ್ಟ್ ಆಗಿ ಶೀಘ್ರವಾಗಿ ಬೆಳೆಯತಕ್ಕಂಥ ಮೀನುಗಳು ಅಂತ ಹೇಳಲಿಕ್ಕೂ ಸಹ ಇಷ್ಟಪಡ್ತೇನೆ. ಹೆಚ್ಚಿನ ಒಂದು ಮಾಹಿತಿ ಪಡೆಯುವುದಾದ್ರೆ ತಮ್ಮ ದೂರವಾಣಿ ಸಂಖ್ಯೆ ಕೊಡಿ ಸರ್. ನನ್ನ ಹೆಸರು ಶಾಂತನಗೌಡ ಅಂತ ಇವಾಗಲೇ ಹೇಳಿದೆ. ಹೆಚ್ಚಿನ ಮಾಹಿತಿ ಪಡೆಯಬೇಕು ಅಂತಂದ್ರೆ ಅಥವಾ ತರಬೇತಿಗಳನ್ನು ಸಹ ನೀವು ಪಡ್ಕೋಬೇಕು ಅಂತಂದ್ರೆ ನಮ್ಮ ಒಳನಾಡು ಮೀನುಗಾರಿಕೆ ನಮ್ಮ ಕೃಷಿ ಕಾಲೇಜಿನಲ್ಲಿ ಇರತಕ್ಕಂಥ ಒಂದು ಸಂಶೋಧನಾ ಕೇಂದ್ರದಲ್ಲಿ ನನ್ನನ್ನು ಕಾಂಟ್ಯಾಕ್ಟ್ ಮಾಡಬಹುದು. ನನ್ನ ದೂರವಾಣಿ ಸಂಖ್ಯೆ 8437-5111-351. ಪುನಃ ನಂಬರ್ ಅನ್ನು ಹೇಳಲಿಕ್ಕೆ ಇಷ್ಟಪಡ್ತೀನಿ, 8437-5111-351. ರೈತ ಬಾಂಧವರೇ, ಇದು ಆಗಿತ್ತು ಡಾಕ್ಟರ್ ಶಾಂತನಗೌಡ AH ಅವರಿಂದ ಏನು ಈಗ ಮುಖ್ಯವಾಗಿ ಮೀನು ಕೃಷಿ ಕುರಿತು ಇದರಲ್ಲಿ ಬರ್ತಕ್ಕಂತ ತೊಂದರೆಗಳು, ಯಾವೊಂದು ಯೋಜನೆಗಳಿದ್ದಾವೆ, ಹೆಂಗೆ ನಾವು ಸಾಕಣೆ ಮಾಡಬೇಕು, ಏನು ಯಾವ ರೀತಿಯಿಂದ ಆಹಾರ ಕೊಡಬೇಕು, ಇದರಲ್ಲಿ ಯಾವೊಂದು ತಳಿಗಳು ಇದ್ದಾವೆ, ಯಾವ್ದು ಉತ್ತಮ ಚೆನ್ನಾಗಿ ಬರುತ್ತೆ ಈ ಒಂದು ಭಾಗದಲ್ಲಿ ಅಂತ ಅನ್ನೋದನ್ನ ಸಂಪೂರ್ಣ ನಮ್ಮ ಕೇಳುಗರಿಗೆ ರೈತ ಬಾಂಧವರಿಗೆ ಅವರು ತಿಳಿಸ್ಕೊಟ್ಟಿದ್ದಾರೆ. ತಮಗೆ ಭದ್ರಾವತಿ ಆಕಾಶವಾಣಿ ಕೇಂದ್ರ ಮತ್ತೊಮ್ಮೆ ಧನ್ಯವಾದ ಹಾಗೂ ನಮಸ್ಕಾರ ಸರ್. ಧನ್ಯವಾದಗಳು. ಥ್ಯಾಂಕ್ ಯು. ಮೀನು ಕೃಷಿ ಈ ಕುರಿತು ವಲಯ ಕೃಷಿ ಮತ್ತು ತೋಟಗಾರಿಕೆ ಸಂಶೋಧನಾ ಕೇಂದ್ರ ನವುಲೆ ಶಿವಮೊಗ್ಗದಲ್ಲಿ ಒಳನಾಡು ಮೀನು ವಿಭಾಗದ ಸಹಾಯಕ ಪ್ರಾಧ್ಯಾಪಕರಾಗಿ ಕಾರ್ಯನಿರ್ವಹಿಸುತ್ತಿರುವ ಡಾ ಶಾಂತನಗೌಡ AH ಅವರೊಂದಿಗೆ ಸಂದರ್ಶನ ಕೇಳಿದಿರಿ. ಇವರನ್ನು ಸಂಧಿಸಿದವರು ಡಾ SM ಸುಧಾಕರ್. ಈಗ ಕೇಳಿ ಕೃಷಿ ಇಲಾಖೆಯ ಪ್ರಕಟಣೆ. ಆತ್ಮೀಯ ರೈತ ಬಾಂಧವರೇ, 2025-26 ಸಾಲಿನಲ್ಲಿ ಭಾಗವಹಿಸುತ್ತಿರುವ ರೈತರು ಕೃಷಿಯಲ್ಲಿ ಸಮಗ್ರ ಕೃಷಿ ಪದ್ಧತಿ, ಬೆಳೆ ಪದ್ಧತಿಗಳು ಮತ್ತು ಬೆಳೆ ವೈವಿಧ್ಯೀಕರಣ ಹಾಗೂ ಸಾವಯವ ಕೃಷಿ, ಕೃಷಿ ಯಂತ್ರೋಪಕರಣ ಅಭಿವೃದ್ಧಿ, ನೀರಿನ ಸಮರ್ಥ ಬಳಕೆ, ಇನ್ನಿತರೆ ಯಾವುದಾದರೂ ಕೃಷಿ ಕ್ಷೇತ್ರದಲ್ಲಿ ಸಾಧನೆ ಮಾಡಿರುವ ಜಿಲ್ಲೆಯ ಆಸಕ್ತ ರೈತರಿಂದ ರಾಜ್ಯ ಮಟ್ಟದ ಕೃಷಿ ಪಂಡಿತ ಪ್ರಶಸ್ತಿಗೆ ರೈತ ಮತ್ತು ರೈತ ಮಹಿಳೆಯರಿಂದ ಪ್ರತ್ಯೇಕವಾಗಿ ಹಾಗೂ ಆತ್ಮ ಯೋಜನೆಯಡಿ ಕೃಷಿಯಲ್ಲಿ ಸಮಗ್ರ ಬೆಳೆ ಪದ್ಧತಿ, ಸಮಗ್ರ ನೀರು ನಿರ್ವಹಣೆ, ಸಾವಯವ ಕೃಷಿ, ವೈಜ್ಞಾನಿಕ ಯಂತ್ರೋಪಕರಣಗಳ ಬಳಕೆ, ತೋಟಗಾರಿಕೆ, ಹೈನುಗಾರಿಕೆ, ಕೋಳಿ ಸಾಕಾಣಿಕೆ, ಮೀನುಗಾರಿಕೆ, ರೇಷ್ಮೆ ಬೇಸಾಯ, ಹೈಟೆಕ್ ಹಸಿರುಮನೆ ಅಳವಡಿಕೆ, ಕೃಷಿ ಸಂಸ್ಕರಣೆ, ಅರಣ್ಯ ಕೃಷಿ, ಆಡು ಕುರಿ ಮೊಲ ಸಾಕಾಣಿಕೆ ಚಟುವಟಿಕೆಗಳ ಬಗ್ಗೆ ತಾಲೂಕು ಮಟ್ಟ ಹಾಗೂ ಜಿಲ್ಲಾ ಮಟ್ಟದ ಆತ್ಮಶ್ರೇಷ್ಠ ಕೃಷಿಕ ಪ್ರಶಸ್ತಿಗೆ ಮತ್ತು ರಾಜ್ಯ ಮಟ್ಟದ ಕೃಷಿ ಪಂಡಿತ ಪ್ರಶಸ್ತಿಗೆ ಆಸಕ್ತ ರೈತರಿಂದ ಅರ್ಜಿಗಳನ್ನು ಆಹ್ವಾನಿಸಿದ್ದು, ನಿಗದಿತ ನಮೂನೆಯಲ್ಲಿ ಅರ್ಜಿಗಳನ್ನು ಸಂಬಂಧಪಟ್ಟ ತಾಲೂಕು ಸಹಾಯಕ ಕೃಷಿ ನಿರ್ದೇಶಕರ ಕಚೇರಿಗೆ ಸಲ್ಲಿಸಲು ಅಂತಿಮ ದಿನಾಂಕ 5/7/2025 ಆಗಿರುತ್ತದೆ. ಹೆಚ್ಚಿನ ಮಾಹಿತಿಗಾಗಿ ದಾವಣಗೆರೆ ಜಿಲ್ಲೆಯ ಎಲ್ಲಾ ತಾಲೂಕು ಸಹಾಯಕ ಕೃಷಿ ನಿರ್ದೇಶಕರು ಇಲ್ಲವೇ ರೈತ ಸಂಪರ್ಕ ಕೇಂದ್ರದ ಅಧಿಕಾರಿಗಳನ್ನು ಕಚೇರಿಯ ವೇಳೆಯಲ್ಲಿ ಸಂಪರ್ಕಿಸಿ ಮಾಹಿತಿ ಪಡೆಯಬಹುದಾಗಿದೆ ಎಂದು ಜಿಲ್ಲಾ ಜಂಟಿ ಕೃಷಿ ನಿರ್ದೇಶಕರು ಹಾಗೂ ಯೋಜನಾ ನಿರ್ದೇಶಕರು ಆತ್ಮ ದಾವಣಗೆರೆಯವರು ತಿಳಿಸಿರುತ್ತಾರೆ. ಕೃಷಿ ಇಲಾಖೆಯ ಪ್ರಕಟಣೆ. ಈ ಮೂಲಕ ತಿಳಿಯಪಡಿಸುವುದೇನೆಂದರೆ ಭದ್ರಾ ಎಡದಂಡೆ ನಾಲೆಗೆ ಹೊಸ ಗೇಟು ಅಳವಡಿಸಬೇಕಾಗಿದ್ದು

ಬನ್ನಿ ಬನ್ನಿ ಮುಂದೆ ಬನ್ನಿ ಪರಿಸರವು ಕೂಗಿದೆ, ಬನ್ನಿ ಬನ್ನಿ ಮುಂದೆ ಬನ್ನಿ ಪರಿಸರವು ಕೂಗಿದೆ.